ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕರ್ಲು ಮಣ್ಣಿನ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನ, ನಂತರ ಮುಂಗಾರು ಸಿದ್ದತೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಆನಂತರ ಜನಪದ ಗೀತೆ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ನೀವು ಎಲ್ಲಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈಗ ಕೇಳಿ ಕರ್ಲು ಮಣ್ಣಿನ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಮಲ್ಲಿಕಾರ್ಜುನ ಅವರಿಗೆ. ನಮಸ್ಕಾರ ಸರ್. ಸರ್, ಈಗ ಇನ್ನೇನು ನಮ್ಮ ಮುಂಗಾರು ಪ್ರಾರಂಭವಾಗುವಂತ ಸಂದರ್ಭ. ಈಗ ನಮ್ಮ ರೈತರು ಬಹಳ ಬ್ಯುಸಿ ಆಗಿರ್ತಾರಂತ ಹೇಳ್ಬೋದು, ಯಾಕಂದ್ರೆ ಈಗ ಭೂಮಿ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಬಬ್ಬೂರ್ ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಗೀತಾ ಕುಮಾರಿ ಮೇಡಮ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ಈ ದಿನ ಕರ್ಲು ಮಣ್ಣಿನ ನಿರ್ವಹಣೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸಿಕೊಡ್ತಾರೆ. ಮೇಡಮ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಈಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಈ ಕರ್ಲು ಮಣ್ಣು ನೋಡ್ತೀವಿ, ಇದರಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳು ಕಂಡು ಬರ್ತವೆ? ಮೊದಲಿಗೆ ಈ ಕರ್ಲು ಮಣ್ಣು ಅಂದ್ರೆ ಏನು ಮೇಡಮ್? ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮಣ್ಣಿಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದ ಸಮಸ್ಯೆಗಳಂದ್ರೆ, ಮೊದಲನೇದು ನಾವು ಕರ್ಲು ಮಣ್ಣು ಅಂತಾನೆ ಹೇಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಮಣ್ಣು ಕರ್ಲಾಗುವಂತ ಪ್ರಕ್ರಿಯೆ ಜಾಸ್ತಿ ಆಗ್ತಾ ಇದ್ದು, ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂತ ಮಣ್ಣು ಕರ್ಲಾಗ್ತಾ ಇರುವಂತದ್ದು ಕಂಡು ಬರ್ತಾ ಇದೆ. ಇತ್ತೀಚಿನ ವರದಿಗಳ ಪ್ರಕಾರ ಸುಮಾರು 10,000 ಹೆಕ್ಟೇರ್ನಷ್ಟು ಪ್ರದೇಶ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ಕರ್ಲಾಗಿ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಇದ್ರ ಕಡೆ ನಾವು ಹೆಚ್ಚಿನ ಗಮನ ಹರಿಸಬೇಕಾಗಿರುವಂತ ಅವಶ್ಯಕತೆನೂ ತುಂಬಾ ಇದೆ. ಈ ಕರ್ಲು ಮಣ್ಣು ಉಂಟಾಗಲಿಕ್ಕೆ ಕಾರಣ ಏನಂತ ಹೇಳ್ತೀರಾ? ಕರ್ಲು ಮಣ್ಣು ಯಾವ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂದ್ರೆ, ಮೊದಲನೇದಾಗಿ ಬಹಳ ಕಡಿಮೆ ಮಳೆಯಾಗುವಂತ ಪ್ರದೇಶ, ಸುಮಾರು 55-90 cm ಗಿಂತಲೂ ಕಡಿಮೆ ಮಳೆಯಾಗುವಂತ ಪ್ರದೇಶಗಳಲ್ಲಿ, ಮತ್ತೆ ನೀರು ಬಸಿಯುವಂತ ಪ್ರಮಾಣ ಕಡಿಮೆ ಇರುತ್ತಲ್ಲ ಅಂತ ತಗ್ಗು ಪ್ರದೇಶಗಳಲ್ಲಿ ಕರ್ಲು ಮಣ್ಣು ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಈ ಕರ್ಲು ಮಣ್ಣಲ್ಲಿ ನೀರಿನಲ್ಲಿ ಸುಲಭವಾಗಿ ಕರಗದೇ ಇರುವಂತ ಸೋಡಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ಗಳು ಮಣ್ಣಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಶೇಖರಣೆ ಆಗ್ತವೆ. ಈ ಶೇಖರಣೆ ಆಗುವಂತ ಕ್ರಿಯೆಯನ್ನ ನಾವು ಆಲ್ಕಲೈಸೇಷನ್ ಅಂತ ಕರಿತೀವಿ. ಈ ಆಲ್ಕಲೈಸೇಷನ್ ಪ್ರಕ್ರಿಯೆಯಿಂದ ಉಂಟಾಗುವಂತ ಮಣ್ಣನ್ನ ಕರ್ಲು ಮಣ್ಣು ಅಂತ ಕರೀತಾರೆ. ಸೊ ಇದಕ್ಕೆ ಮುಖ್ಯವಾದ ಕಾರಣಗಳೇನಂದ್ರೆ, ಸೋಡಿಯಂ ಕಾರ್ಬೊನೇಟ್ ಮತ್ತು ಬೈಕಾರ್ಬೊನೇಟ್ನ ಅಂಶ ಮಣ್ಣಲ್ಲಿ ಜಾಸ್ತಿ ಇದ್ರೆ ಮಣ್ಣು ಕರ್ಲಾಗುವಂತ ಸಂಭವ ಹೆಚ್ಚಾಗಿರುತ್ತೆ. ಅದರೊಟ್ಟಿಗೆ ಅಂತರ್ಜಲದ ಪಾತಳಿ ಹೆಚ್ಚಾಗುವಂತ ಕ್ರಿಯೆಗಳಿಂದನೂ ಸಹ ಕರ್ಲಾಗುವಂತ ಅವಕಾಶಗಳು ಹೆಚ್ಚಾಗಿರ್ತವೆ. ಮತ್ತೆ ಮಣ್ಣು ತಯಾರಾಗೋದಕ್ಕೆ ಮೊದಲನೇದಾಗಿ ತಾಯಿ ಬಂಡೆಗಳಿಂದ ಶಿಥಿಲೀಕರಣಗೊಂಡು ಮಣ್ಣು ಆಗುವಂತ ಪ್ರಕ್ರಿಯೆ, ಅದನ್ನ ವೆದರಿಂಗ್ ಅಂತ ನಾವು ಇಂಗ್ಲಿಷಲ್ಲಿ ಹೇಳ್ತೀವಿ. ಈ ತಾಯಿ ಬಂಡೆಗಳಲ್ಲೇನೆ ಅದು ಸ್ವತಃವಾಗಿ ಸೋಡಿಯಂ ಅಂಶ ಹೆಚ್ಚಾಗಿರುವಂತಹ ತಾಯಿ ಬಂಡೆಗಳಿಂದ ಮಣ್ಣಾದಾಗ ಅಂತಹ ಮಣ್ಣಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇದ್ದು ಅದು ಸುಲಭವಾಗಿ ಕರ್ಲಾಗಿ ಪರಿವರ್ತನೆ ಆಗುತ್ತೆ. ಅದರೊಟ್ಟಿಗೆ ನಾವು ಬಳಸುವಂತ ರಸಗೊಬ್ಬರಗಳು, ಮುಖ್ಯವಾಗಿ ಪ್ರತ್ಯಾಮ್ಲೀಯತೆಯನ್ನ ಉಂಟು ಮಾಡುವಂತ ಗೊಬ್ಬರಗಳನ್ನ ನಿರಂತರವಾಗಿ ಬಳಕೆ ಮಾಡೋದ್ರಿಂದನೂ ಸಹ ಮಣ್ಣು ಕರ್ಲಾಗುವಂತದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಪ್ರತ್ಯಾಮ್ಲೀಯತೆಯನ್ನ ಉಂಟು ಮಾಡುವಂತ ಗೊಬ್ಬರಗಳಂದ್ರೆ ಮುಖ್ಯವಾಗಿ ಸೋಡಿಯಂ ಅಂಶ ಇರುವಂತ ರಸಗೊಬ್ಬರಗಳು, ಉದಾಹರಣೆಗೆ ಸೋಡಿಯಂ ನೈಟ್ರೇಟ್ ಆಗಿರ್ಬೋದು, ಅಥವಾ ಈ ಕಾರ್ಖಾನೆಗಳಿಂದ ಬರುವಂತ ವೇಸ್ಟ್ ಇರುತ್ತಲ್ಲ, ಬೇಸಿಕ್ ಸ್ಲಾಗ್ ಅಂತ ಕರಿತೀವಲ್ಲ, ಅದನ್ನ ಉಪಯೋಗ ಮಾಡೋದ್ರಿಂದನೂ ಅದು ಸೋಡಿಯಂ ಅಂಶ ಮಣ್ಣಿಗೆ ಹೆಚ್ಚಾಗಿ ಸೇರ್ಕೊಂಡು ಅದರಿಂದ ಮಣ್ಣು ಕರ್ಲಾಗುವಂತ ಸಂಭವ ಹೆಚ್ಚಾಗಿ ಇರುತ್ತೆ. ಇವೆಲ್ಲಾನೂ ಕಾರಣಗಳು. ಮತ್ತೆ ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ, ನೀರು ಆವಿಯಾಗುವಂತ ಪ್ರಮಾಣ, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ನೀರು ಹೆಚ್ಚಿನದಾಗಿ ಆವಿಯಾಗುತ್ತೆ. ಹಂಗಾಗಿ ಮಣ್ಣಿನ ದ್ರಾವಣದಲ್ಲಿ ಸೋಡಿಯಂ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಸೋಡಿಯಂ ಅಂಶ ಮಣ್ಣಲ್ಲಿ ಜಾಸ್ತಿ ಆದಾಗ ಏನ್ ಮಾಡುತ್ತೆ, ಸೋಡಿಯಂ ಮಣ್ಣಿನ ಜೇಡಿ ಮೇಲಿರುವಂತ ಕ್ಯಾಲ್ಸಿಯಂ ಜೊತೆ ವಿನಿಮಯ ಹೊಂದೋದ್ರಿಂದ ಮಣ್ಣಿನಲ್ಲಿ ಸೋಡಿಯಂ ಹೀರುವಂತ ಅನುಪಾತ, ಸೋಡಿಯಂ ಅಡ್ಸಾರ್ಪ್ಷನ್ ರೇಷಿಯೋ ಅಂತ ಹೇಳ್ತೀವಿ, ಅದು ಹೆಚ್ಚಾಗುತ್ತೆ. ಜೊತೆಗೆ ವಿನಿಮಯ ಆಗುವಂತ ಶೇಕಡ ಸೋಡಿಯಂ ಪ್ರಮಾಣ ಕೂಡ ಸುಮಾರು ಶೇಕಡ 15ಕ್ಕಿಂತಲೂ ಜಾಸ್ತಿ ಆಗುತ್ತೆ. ಈ ಎರಡೂ ಕಾರಣಗಳಿಂದನೂ ಸಹ ಮಣ್ಣು ಕರ್ಲಾಗುವಂತದ್ದು ಕಂಡು ಬರುತ್ತೆ. ಮತ್ತೆ ಈ ಕರ್ಲಾಗಿರೋ ಮಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿರುವಂತ ಜೇಡಿಗಳು ಮತ್ತೆ ಸಾವಯವ ಪದಾರ್ಥಗಳೆಲ್ಲ ಚದುರು ಹೋಗ್ಬಿಡುತ್ತವೆ. ಇದು ಸೋಡಿಯಂ ಅನ್ನೋದೇನಿದೆಯಲ್ಲ ಅದರದ್ದು ಗುಣಲಕ್ಷಣ, ಜೋಡಣೆ ಆಗಿರೋದನ್ನೆಲ್ಲ ಅದು ಬಿಡಿಸ್ಬಿಡುತ್ತೆ, ಅಂದ್ರೆ ಚದುರಿ ಹೋಗೋ ತರ ಮಾಡುತ್ತೆ. ಈ ಚದುರು ಹೋದ ನಂತರ ಏನಾಗ್ತವೆ, ಆ ಮಣ್ಣಿನ ಕಣಗಳಾಗಿರ್ಬೋದು, ಈ ಸಾವಯವ ಪದಾರ್ಥಗಳ ಕಣಗಳಾಗಿರ್ಬೋದು, ಅವು ಮಣ್ಣಲ್ಲಿರುವಂತ ರಂಧ್ರಗಳನ್ನೆಲ್ಲ ಮುಚ್ಚಿಬಿಡುತ್ತವೆ. ಮುಚ್ಚಿದಾಗ ಏನಾಗುತ್ತೆ, ಅಲ್ಲಿ ಗಾಳಿ ಆಡೋದಂತದ್ದು ಸರಿಯಾಗಿ ಆಗೋದಿಲ್ಲ, ನೀರು ಬಸಿಯೋಂಥದ್ದು ಸರಿಯಾಗಿ ಆಗೋದಿಲ್ಲ, ಮತ್ತೆ ಆ ಸಾವಯವ ಅಂಶ ಏನ್ ಚದರಿ ಹೋಗಿರುತ್ತಲ್ಲ ಅದರಿಂದ ಮಣ್ಣಿನ ಮೇಲೆ ಅಲ್ಲಲ್ಲಿ ಕಪ್ಪು ಮೇಲ್ಪದರ ಕಂಡು ಬರುತ್ತೆ. ಮಣ್ಣ ಅಲ್ಲಲ್ಲಿ ಪ್ಯಾಚಸ್ ಅಲ್ಲಿ ಕಪ್ಪು ಕಪ್ಪು ಆಗಿರುವಂತದನ್ನ ನಾವು ಕಾಣಬಹುದು. ಈ ಕಪ್ಪು ಕಪ್ಪು ಆಗಿರೋದ್ರಿಂದ ಈ ಕರ್ಲು ಮಣ್ಣನ್ನ ನಾವು ಕಪ್ಪು ಕ್ಷಾರ ಮಣ್ಣು ಅಂತಾನು ಸಹ ಕರಿತೀವಿ. ಕರ್ಲು ಅಥವಾ ಕಪ್ಪು ಕ್ಷಾರ ಮಣ್ಣು ಅಂತ ಸಹ ಕರಿತೇವೆ. ಮತ್ತೆ ಸೋಡಿಯಂ ಮತ್ತೆ ಜೇಡಿ ಪ್ರತ್ಯಾಮ್ಲೀಯ ವಿಭಜನೆ ಆಗುತ್ತೆ. ವಿಭಜನೆ ಆಗೋದ್ರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗುತ್ತೆ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಬಿಡುಗಡೆ ಆಗಿರುವಂತದ್ದು ವಾತಾವರಣದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಮತ್ತೆ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಇಂಗಾಲದ ಡೈಆಕ್ಸೈಡ್ ಉತ್ಪತ್ತಿ ಆಗುತ್ತಲ್ಲ, ಅದರೊಟ್ಟಿಗೆ ಬೆರ್ತಾಗ ಸೋಡಿಯಂ ಕಾರ್ಬೊನೇಟ್ ಮತ್ತೆ ಸೋಡಿಯಂ ಬೈಕಾರ್ಬೊನೇಟ್ಗಳು ಉತ್ಪತ್ತಿಯಾಗಿ ಅದರಿಂದ ಮಣ್ಣಿನ ರಸಸಾರ 8.5ಕ್ಕಿಂತಲೂ ಜಾಸ್ತಿ ಆಗುತ್ತೆ. ಈ ರಸಸಾರ 8.5ಕ್ಕಿಂತಲೂ ಜಾಸ್ತಿ ಆದಾಗ ನಾವು ಇದನ್ನ ಕರ್ಲು ಮಣ್ಣು ಅಥವಾ ಕಪ್ಪು ಕ್ಷಾರ ಮಣ್ಣು ಅಂತ ನಾವು ಅದನ್ನ ಪರಿಗಣಿಸಬೇಕಾಗುತ್ತೆ. ಸೊ ಇದು ಕರ್ಲು ಮಣ್ಣು ಆಗುವಂತ ಪ್ರಕ್ರಿಯೆ. ಈಗ ನಮ್ಮ ರೈತರು ಈ ಕರ್ಲು ಮಣ್ಣನ್ನ ಸರಿಯಾಗಿ ಸುಧಾರಣೆ ಮಾಡಲಿಲ್ಲ ಅಂದ್ರೆ ಇದರಲ್ಲಿ ಏನೇ ಸಮಸ್ಯೆಗಳು ಕಂಡು ಬರ್ತಾವೆ ಮೇಡಮ್? ಕರ್ಲು ಮಣ್ಣಿಂದ ಬಹಳಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಮಣ್ಣಿನ ಗುಣಧರ್ಮಗಳಲ್ಲಿ ಭೌತಿಕ ಗುಣಧರ್ಮಗಳು ಬಹಳ ಮುಖ್ಯವಾಗಿರುವಂತದ್ದು. ಇದು ಭೌತಿಕ ಗುಣಧರ್ಮಗಳನ್ನ ಹಾಳು ಮಾಡ್ತಾ ಹೋಗುತ್ತೆ. ಮೊದಲನೇದಾಗಿ ಏನಾಗುತ್ತೆ, ಇಲ್ಲಿ ಸೋಡಿಯಂ ಅಂಶ ಜಾಸ್ತಿ ಇರೋದ್ರಿಂದ ನಾವಾಗ್ಲೇ ಹೇಳ್ದಂಗೆ ಜೇಡಿ ಮತ್ತೆ ಸಾವಯವ ಪದಾರ್ಥಗಳೆಲ್ಲ ಚದರಿ ಹೋಗುತ್ತೆ. ಚದರಿ ಹೋಗೋದ್ರಿಂದ ಮಣ್ಣಿನ ಕಣಗಳ ಜೋಡಣೆ ಆಗಿರುತ್ತಲ್ಲ ಅದು ಹಾಳಾಗೋಗುತ್ತೆ. ಆನಂತರ ಮೇಲ್ಪದರದಲ್ಲಿ ಕಪ್ಪು ಬಣ್ಣದು ಗಟ್ಟಿಯಾಗಿರುವಂತ ತೆಳ್ಳನೆ ಒಂದು ಪೊರೆ ಕಂಡು ಬರುತ್ತೆ. ಇದು ಕಂಡು ಬರೋದ್ರಿಂದ ಮಣ್ಣಿನ ಸ್ಥೂಲ ಸಾಂದ್ರತೆ ಅಥವಾ ಬಲ್ಕ್ ಡೆನ್ಸಿಟಿ ಏನಂತೀವಿ ಅದು ಜಾಸ್ತಿ ಆಗುತ್ತೆ. ಮತ್ತೆ ಮಣ್ಣಲ್ಲಿ ರಂಧ್ರಗಳೆಲ್ಲ ಮುಚ್ಚಿ ಹೋಗಿರೋದ್ರಿಂದ ಅಲ್ಲಿ ಗಾಳಿ ಆಡುವಂತದ್ದು ಸರಿಯಾಗಿ ಆಗೋದಿಲ್ಲ, ಅಂದ್ರೆ ಬೆಳೆಗೆ ಗಾಳಿ ಸಿಗೋದಿಲ್ಲ, ಮತ್ತೆ ನೀರಿನ ಚಲನವಲನ ಕೂಡ ಅಲ್ಲಿ ತುಂಬಾ ಕುಂಠಿತವಾಗಿರುತ್ತೆ. ಸೊ ಇವೆಲ್ಲ ಸಮಸ್ಯೆಗಳಿಂದ ಏನಾಗುತ್ತೆ, ಬೀಜ ಮೊಳಕೆ ಆಗುವಂತದ್ದು ಕಡಿಮೆ ಆಗುತ್ತೆ, ಮೊಳಕೆ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತೆ ಅತಿ ಕಡಿಮೆ ಮಳೆ ಆದ್ರೂ ಸಹ ಇಂಥ ಮಣ್ಣಲ್ಲಿ ಆ ನೀರು ಇಂಗೋದೇ ಇಲ್ಲ, ಮಳೆ ಜಾಸ್ತಿ ಇರಲ್ಲ, ಆದ್ರೂ ತುಂಬಾ ಕಡಿಮೆ ಮಳೆ ಬಂದ್ರು ಸಹ ನೀರು ಭೂಮಿ ಮೇಲೆ ನಿಲ್ಲುತ್ತೆ. ಮತ್ತೆ ಈ ನೀರು ನಿಲ್ಲೋದ್ರಿಂದ ಪ್ರವಾಹ ಆಗಬಹುದು, ಅಥವಾ ಇಳಿಜಾರು ಪ್ರದೇಶ ಇದ್ರೆ ಭೂಮಿಯ ಮೇಲ್ಪದರು ಏನ್ ಫಲವತ್ತಾಗಿರುವಂತ ಮೇಲ್ ಮಣ್ಣು ಕೊಚ್ಚಿ ಹೋಗುವಂತದ್ದು ಸಹ ಇಲ್ಲಿ ನಡೆಯುತ್ತೆ. ಮತ್ತೆ ಇಲ್ಲಿ ರಸಸಾರ, ನಾನು ಆವಾಗ್ಲೇ ಹೇಳ್ದಂಗೆ ಮಣ್ಣಿನ ರಸಸಾರ 8.5ಕ್ಕಿಂತಲೂ ಹೆಚ್ಚಾಗಿರೋದ್ರಿಂದ ಇದು ಹಲವಾರು ಪೋಷಕಾಂಶಗಳ ಲಭ್ಯತೆ ಮೇಲೆ ಪರಿಣಾಮ ಉಂಟು ಮಾಡುತ್ತೆ. ಮುಖ್ಯವಾಗಿ ಲಘು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಮತ್ತೆ ರಂಜಕದ ಕೊರತೆ ಉಂಟಾಗುತ್ತೆ. ಅದು ಮಣ್ಣಲ್ಲಿ ನಾವು ಹಾಕಿದ್ರೂ ಸಹ ಬೆಳೆಗೆ ಸಿಗದೇ ಇರುವಂತ ಪರಿಸ್ಥಿತಿ ಉಂಟಾಗುತ್ತೆ. ಮತ್ತೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮಣ್ಣಿನ ಜೈವಿಕ ಗುಣಧರ್ಮ, ಅಂದ್ರೆ ಮಣ್ಣಲ್ಲಿರುವಂತ ಸೂಕ್ಷ್ಮ ಜೀವಾಣುಗಳು, ಮಣ್ಣಲ್ಲಿ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ಗಾಳಿ ಆಡಲ್ಲ, ನೀರಿನ ಚಲನವಲನ ಇರೋದಿಲ್ಲ, ಅವೆಲ್ಲ ಕಾರಣಗಳಿಂದಾಗಿ ಮಣ್ಣಿನ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅವುಗಳ ಚಟುವಟಿಕೆ ಕಡಿಮೆ ಆಗುತ್ತೆ. ಈಗ ಈ ಸೂಕ್ಷ್ಮ ಜೀವಾಣುಗಳು ಹಲವಾರು ಕ್ರಿಯೆಗಳನ್ನ ಮಾಡ್ತವೆ ಮಣ್ಣಲ್ಲಿ. ಮುಖ್ಯವಾಗಿ ನಾವೇನ್ ಗೊಬ್ಬರ ಹಾಕ್ತೀವಿ, ಸಾವಯವ ಗೊಬ್ಬರ, ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಅದನ್ನ ನೇರವಾಗಿ ಬೆಳೆ ತಗೊಳೋದಕ್ಕಾಗಲ್ಲ, ಅದನ್ನ ಇನಾರ್ಗ್ಯಾನಿಕ್ ಫಾರ್ಮ್ಗೆ ಕನ್ವರ್ಟ್ ಆಗ್ಬೇಕಂದ್ರೆ ನಿರವಯವ ಪೋಷಕಾಂಶ ಆಗಿ ಅದು ಪರಿವರ್ತನೆ ಆಗ್ಬೇಕು. ಆ ಪ್ರಕ್ರಿಯೆನ ಮಾಡುವಂತದ್ದು ಈ ಸೂಕ್ಷ್ಮ ಜೀವಾಣುಗಳು. ಆ ಪ್ರಕ್ರಿಯೆನ ನಾವು ಮಿನರಲೈಸೇಷನ್ ಅಂತ ಕರಿತೀವಿ. ಮಿನರಲೈಸೇಷನ್ ಕುಂಠಿತ ಆಗುತ್ತೆ. ಆನಂತರ ನಮ್ಗೆಲ್ಲ ಗೊತ್ತಿರೋಂಗೆ ರೈಸೋಬಿಯಮ್, ಅಜಿಟೋಬ್ಯಾಕ್ಟರ್ಗಳು ವಾತಾವರಣದಲ್ಲಿರುವಂತ ಸಾರಜನಕವನ್ನ ನೇರವಾಗಿ ಹೀರ್ಕೊಂಡು ಬೆಳೆಗೆ ಕೊಡ್ತವೆ, ಅದನ್ನ ಸಾರಜನಕ ಸ್ಥಿರೀಕರಣ ಅಂತೀವಿ. ಸೊ ಈ ಕರ್ಲು ಮಣ್ಣಲ್ಲಿ ಈ ಅಜಿಟೋಬ್ಯಾಕ್ಟರು ಅಥವಾ ರೈಸೋಬಿಯಂ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಮತ್ತೆ ಅವುಗಳ ಚಟುವಟಿಕೆನೂ ಕುಂಠಿತ ಆಗೋದ್ರಿಂದ ಸಾರಜನಕ ಸ್ಥಿರೀಕರಣನೂ ಸಹ ಇಲ್ಲಿ ಕುಂಠಿತ ಆಗಿರುತ್ತೆ. ಮತ್ತೆ ನೈಟ್ರೋಸೊಮೊನಾಸ್ ಮತ್ತೆ ನೈಟ್ರೋಬ್ಯಾಕ್ಟರ್ ಅನ್ನೋ ಜೀವಾಣುಗಳು, ಬ್ಯಾಕ್ಟೀರಿಯಾಗಳು ಅಮೋನಿಕಲ್ ಫಾರಂ ಅಲ್ಲಿರುವಂತಹ ಸಾರಜನಕನ ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡ್ತವೆ. ಇದನ್ನ ನೈಟ್ರಿಫಿಕೇಶನ್ ಅಂತ ನಾವು ಕರಿತೀವಿ. ಈ ನೈಟ್ರಿಫಿಕೇಶನ್ ಆಗ್ಲಿಲ್ಲ ಅಂದಾಗ ಬೆಳೆಗೆ ಸಾರಜನಕ ದೊರೆಯೋದು ಕುಂಠಿತ ಆಗುತ್ತೆ. ಸೊ ಈ ರೀತಿ ಸೂಕ್ಷ್ಮ ಜೀವಾಣುಗಳ ಕ್ರಿಯೆಗಳ ಮೇಲೆ ಈ ಕರ್ಲು ಮಣ್ಣು ಪ್ರಭಾವವನ್ನು ಬೀರುತ್ತೆ. ಸೊ ಇವಿಷ್ಟು ಮುಖ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳು. ಭೌತಿಕ ಗುಣಧರ್ಮಗಳು ಹಾಳಾಗುತ್ತವೆ, ಸೂಕ್ಷ್ಮ ಜೀವಾಣುಗಳ ಸಂಖ್ಯೆ ಮತ್ತೆ ಚಟುವಟಿಕೆ ಕಡಿಮೆ ಆಗುತ್ತೆ, ಮತ್ತೆ ರಸಸಾರ ಜಾಸ್ತಿ ಇರೋದ್ರಿಂದ ಪೋಷಕಾಂಶಗಳ ಲಭ್ಯತೆ ಕೂಡ ಇಲ್ಲಿ ಕುಂಠಿತ ಆಗುತ್ತೆ. ಸೊ ಇದು ಮುಖ್ಯವಾಗಿ ಕಂಡು ಬರುವಂತಹ ಸಮಸ್ಯೆಗಳು. ಈಗ ಸಾಕಷ್ಟು ಕಾರಣಗಳು ತಿಳಿಸಿದ್ರೆ, ಇದ್ರ ಸಮಸ್ಯೆಗಳು ತಿಳಿಸಿದ್ರೆ ಮೇಡಮ್, ಹಾಗಿದ್ರೆ ನಮ್ಮ ರೈತರು ಈ ಕರ್ಲು ಮಣ್ಣನ್ನ ಯಾವ ರೀತಿ ಸುಧಾರಣೆ ಮಾಡಿದ್ರೆ ಒಂದು ಬೆಳೆ ತೆಗಲಿಕ್ಕೆ ಅನುಕೂಲ ಆಗುತ್ತೆ ಅಂತೀರಾ? ಕರ್ಲು ಮಣ್ಣು ಸುಧಾರಣೆ ಮಾಡೋದು ಒಂದು ವರ್ಷದಲ್ಲಿ ಆಗುವಂತ ಕೆಲಸ ಅಲ್ಲ. ಅದು ಸ್ವಲ್ಪ 4-5 ವರ್ಷ ಕಂಟಿನ್ಯೂಸ್ ಆಗಿ ರೈತರು ಇದರ ಸುಧಾರಣೆಗೆ ಬಗ್ಗೆ ಗಮನ ಹರಿಸಬೇಕಾಗತ್ತೆ. ಮುಖ್ಯವಾಗಿ ನಾವು ಹೇಳುವಂಥದ್ದು ಸುಧಾರಕಗಳನ್ನ ಬಳಸೋದು. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಜಿಪ್ಸಮ್ ಬಳಕೆ ಮಾಡುವಂಥದ್ದು. ಜಿಪ್ಸಮ್ ಅಲ್ಲದೇನೆ ಗಂಧಕನ ಬಳಕೆ ಮಾಡ್ಬೋದು, ಗಂಧಕದ ಆಮ್ಲನ ಬಳಕೆ ಮಾಡ್ಬೋದು, ಮತ್ತೆ ಮೊಲಾಸಿಸ್ನು ಸಹ ಬಳಕೆ ಮಾಡಿ ಕರ್ಲು ಮಣ್ಣನ್ನ ಸುಧಾರಣೆ ಮಾಡಬಹುದು. ಇಲ್ಲಿ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬರುವಂತಹ ರೈತರಿಗೆ ನಾವೇನು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿ ವರದಿಯನ್ನು ಕೊಡ್ತೀವಲ್ಲ, ಅಂತವ್ರಿಗೆಲ್ಲ ನಾವು ಸರ್ವೇ ಸಾಮಾನ್ಯವಾಗಿ ಜಿಪ್ಸಮ್ ಬಳಕೆ ಮಾಡೋದನ್ನೇ ಶಿಫಾರಸ್ ಮಾಡ್ತೀವಿ. ಮತ್ತೆ ಜಿಪ್ಸಮ್ ಬಳಕೆ ಮಾಡುವಾಗ ಕೆಲವೊಂದು ಅಂಶಗಳನ್ನ ನಾವು ಪರಿಗಣಿಸಬೇಕಾಗತ್ತೆ. ಜಿಪ್ಸಮ್ ಹಾಕುವಾಗ ಅಂದ್ರೆ ಬಿತ್ತನೆಗಿಂತಲೂ 3 ಅಥವಾ 4 ವಾರಗಳಿಗಿಂತಲೂ ಮುಂಚೆನೆ ಜಿಪ್ಸಮ್ ನಾವು ಮಣ್ಣಿಗೆ ಸೇರಿಸಬೇಕು. ಮತ್ತೆ ನಾವು ಸೇರಿಸುವಂತ ಜಿಪ್ಸಮ್ ಉಂಡೆಗಳಲ್ಲೋ ಅಥವಾ ಗಟ್ಟಿಯಾಗೋ ಇರಬಾರ್ದು. ನಯವಾಗಿ ಪುಡಿ ಮಾಡಿರುವಂತ ಜಿಪ್ಸಮ್ನ ಬಳಕೆ ಮಾಡಬೇಕಾಗತ್ತೆ. ನಾವು ಎಷ್ಟು ನಯವಾಗಿ ಅದನ್ನ ಪುಡಿ ಮಾಡಿರ್ತೀವೋ ಅಷ್ಟು ಅದರದ್ದು ಸಾಮರ್ಥ್ಯ ಅಥವಾ ಕಾರ್ಯಕ್ಷಮತೆ ಹೆಚ್ಚಾಗಿರುತ್ತೆ. ಮತ್ತೆ ಜಿಪ್ಸಮ್ ಹಾಕಿದ ನಂತರ ನೀರುಣಿಸಬೇಕು ಭೂಮಿಗೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಜಿಪ್ಸಮ್ ಅಂದ್ರೆ ಕ್ಯಾಲ್ಸಿಯಂ ಸಲ್ಫೇಟ್, ಅಂದ್ರೆ ಜಿಪ್ಸಮ್ ನಲ್ಲಿ ಕ್ಯಾಲ್ಸಿಯಂ ಅಂಶ ಇರುತ್ತೆ. ಜಿಪ್ಸಮ್ ನಲ್ಲಿರುವಂತ ಕ್ಯಾಲ್ಸಿಯಂ ನಮ್ಮ ಮಣ್ಣಿನ ಕಣಗಳ ಮೇಲಿರುವಂತ ಅಂದ್ರೆ ಜೇಡಿ ಮೇಲಿರುವಂತ ಸೋಡಿಯಂನೊಂದಿಗೆ ವಿನಿಮಯ ಆಗೋದ್ರಿಂದ ಅಲ್ಲಿ ಸೋಡಿಯಂ ಸಲ್ಫೇಟ್ ಉಂಟಾಗುತ್ತೆ. ಸೋಡಿಯಂ ಸಲ್ಫೇಟ್ ಬಿಡುಗಡೆ ಆಗುತ್ತೆ. ಮತ್ತೆ ಈ ಬಿಡುಗಡೆ ಆಗಿರುವಂತ ಸೋಡಿಯಂ ಸಲ್ಫೇಟ್ ನೀರಿನಲ್ಲಿ ಸುಲಭವಾಗಿ ಕರಗುತ್ತೆ. ಸೊ ನೀರು ಹಾಯಿಸೋದ್ರಿಂದ ಇದನ್ನ ನೀರಲ್ಲಿ ಕರಗಿರುವಂತ ಸೋಡಿಯಂ ಸಲ್ಫೇಟ್ ನ ಬಸಿಗಾಲುವೆಗಳು ಮಾಡೋದ್ರ ಮೂಲಕ ನಾವು ನಮ್ಮ ಜಮೀನಿಂದ ಹೊರಗಡೆ ಹಾಕ್ಬೋದು. ಇದು ಬಹಳ ಪ್ರಮುಖವಾದಂತಹ ಸುಧಾರಣಾ ಕ್ರಮ. ಮತ್ತೆ ಬರೀ ಜಿಪ್ಸಮ್ ಬಳಕೆ ಮಾಡೋದ್ರ ಬದಲಾಗಿ ಜಿಪ್ಸಮ್ ಜೊತೆಗೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡುವಂಥದ್ದು, ಮುಖ್ಯವಾಗಿ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ, ಮತ್ತೆ ಹಸಿರೆಲೆ ಗೊಬ್ಬರ. ಹಸಿರೆಲೆ ಗೊಬ್ಬರ ಅಂದ್ರೆ ಅಲಸಂದೆನೋ, ಹುರುಳಿನೋ, ಅಥವಾ ಗೊಬ್ಬರದ ಗಿಡ, ಡಯಾಂಚ, ಈ ರೀತಿ ಹಸಿರೆಲೆ ಗೊಬ್ಬರನ ಹಾಕೋದ್ರಿಂದ ಮಣ್ಣಲ್ಲಿ ಮಣ್ಣಿನ ಭೌತಿಕ ಗುಣಧರ್ಮಗಳು, ಮಣ್ಣಿನ ಕಣಗಳ ಜೋಡಣೆ ಆಗಿರ್ಬೋದು, ಗಾಳಿ ಆಡುವಂಥದ್ದಾಗಿರ್ಬೋದು, ನೀರಿನ ಚಲನವಲನ ಆಗಿರ್ಬೋದು, ಇವನ್ನೆಲ್ಲ ನಾವು ಉತ್ತಮ ಪಡಿಸಬಹುದು. ಮತ್ತೆ ಇದರಿಂದ ಮಣ್ಣಿನ ಇದೇನು ಬಲ್ಕ್ ಡೆನ್ಸಿಟಿ ಅಥವಾ ಸ್ಥೂಲ ಸಾಂದ್ರತೆ ಅಂತೀವಲ್ಲ, ಅದನ್ನು ಸಹ ನಾವು ಕಡಿಮೆ ಮಾಡಬಹುದು. ಮತ್ತೆ ಈ ಸಾವಯವ ಪದಾರ್ಥಗಳು ಮುಖ್ಯವಾದ ಕೆಲಸ ಏನಂದ್ರೆ ಮಣ್ಣಲ್ಲಿರುವಂತಹ ಸೂಕ್ಷ್ಮ ಜೀವಾಣುಗಳಿಗೆ ಇವು ಆಹಾರ. ಈ ಆಹಾರ ಹೆಚ್ಚಾಗಿ ಒದಗಿಸೋದ್ರಿಂದ ಅಲ್ಲಿ ಸೂಕ್ಷ್ಮ ಜೀವಾಣುಗಳ ಸಂಖ್ಯೆನೂ ಜಾಸ್ತಿ ಮಾಡುತ್ತೆ, ಮತ್ತೆ ಸೂಕ್ಷ್ಮ ಜೀವಾಣುಗಳ ಚಟುವಟಿಕೆ ಸಹ ಹೆಚ್ಚಾಗುತ್ತೆ. ಸೊ ನಂತರ ಈ ಸೂಕ್ಷ್ಮ ಜೀವಿಗಳು ಕೆಲವೊಂದು ಅಂಟು ಪದಾರ್ಥಗಳನ್ನ ಬಿಡುಗಡೆ ಮಾಡುತ್ತವೆ. ಈ ಅಂಟು ಪದಾರ್ಥಗಳಿಂದ ಮಣ್ಣಿನ ಕಣಗಳ ಜೋಡಣೆ ಸಹ ಇಲ್ಲಿ ಉತ್ತಮವಾಗುತ್ತೆ. ಮತ್ತೆ ಈ ಸಾವಯವ ಪದಾರ್ಥಗಳು ಶಿಥಿಲ ಆಗೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಮತ್ತೆ ಸಾವಯವ ಆಮ್ಲಗಳು ಮಣ್ಣಲ್ಲಿ ಉತ್ಪಾದನೆ ಆಗ್ತವೆ. ಬಿಡುಗಡೆ ಆಗಿರುವಂತಹ ಇಂಗಾಲದ ಡೈಆಕ್ಸೈಡ್ ಮಣ್ಣಲ್ಲಿರುವಂತ ನೀರಿನಲ್ಲಿ ಸೇರ್ಕೊಂಡು ಕಾರ್ಬೋನಿಕ್ ಆಮ್ಲನ ಉತ್ಪಾದನೆ ಮಾಡುತ್ತೆ. ಕಾರ್ಬೋನಿಕ್ ಆಮ್ಲ ಅಂದ್ರೆ ಇದು ಆಸಿಡ್. ಸೊ ಆಸಿಡ್ ಉತ್ಪಾದನೆ ಆಗೋದ್ರಿಂದ ಮಣ್ಣಿನ ರಸಸಾರನ ಇಲ್ಲಿ ಕಡಿಮೆ ಮಾಡಬಹುದು ಆಮ್ಲದಿಂದ. ಸೊ ರಸಸಾರ ಕಡಿಮೆ ಆದಾಗ ಸುಣ್ಣ ಮಣ್ಣಲ್ಲಿ ಈಸಿಯಾಗಿ ಕರಗುತ್ತೆ. ಸುಣ್ಣ ಮಣ್ಣಲ್ಲಿ ಈಸಿಯಾಗಿ ಕರಗೋದ್ರಿಂದ ವಿನಿಮಯ ಆಗುವಂತ ಸೋಡಿಯಂ ಪ್ರಮಾಣ ಇಲ್ಲಿ ನಾವು ಕಡಿಮೆ ಮಾಡಬಹುದು. ಹೆಂಗಂದ್ರೆ ಸುಣ್ಣದಲ್ಲಿರುವಂತಹ ಕ್ಯಾಲ್ಸಿಯಂ ಮಣ್ಣಿನಲ್ಲಿರುವಂತಹ ಸೋಡಿಯಂನ ತೆಗೆದುಹಾಕುತ್ತೆ, ಅದರಿಂದ ವಿನಿಮಯ ಆಗುವಂತ ಸೋಡಿಯಂ ಶೇಕಡ ಸೋಡಿಯಂನ ನಾವು ಇಲ್ಲಿ ಕಡಿಮೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಹಸಿರೆಲೆ ಗೊಬ್ಬರ ಅಂತ ನಾನು ಈಗಾಗಲೇ ಹೇಳಿದೆ, ಅದರಲ್ಲಿ ಪ್ರಮುಖವಾಗಿ ಡಯಾಂಚ ಬೆಳೆಸೋದು ಬಹಳ ಉತ್ತಮ. ಈ ಡಯಾಂಚ ಅಥವಾ ಹಸಿರೆಲೆ ಗೊಬ್ಬರಗಳು ಸಹ ಸಾಕಷ್ಟು ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ನ ಬಿಡುಗಡೆ ಮಾಡ್ತವೆ, ಮತ್ತೆ ಆ ಇಂಗಾಲದ ಡೈಆಕ್ಸೈಡ್ ಇಂದ ಕಾರ್ಬೋನಿಕ್ ಆಮ್ಲ ಉತ್ಪತ್ತಿ ಆಗುತ್ತೆ, ಮಣ್ಣಿನ ರಸಸಾರ ಕಡಿಮೆ ಆಗುತ್ತೆ, ಸುಣ್ಣ ಕರಗಿ ಅದರಿಂದ ವಿನಿಮಯ ಸೋಡಿಯಂ ಕಡಿಮೆ ಆಗುತ್ತೆ. ಮತ್ತೆ ನಾವು ಈ ಒಣ ಪ್ರದೇಶ ಅಥವಾ ಖುಷ್ಕಿ ಜಮೀನಿನಲ್ಲಿ ಕರ್ಲು ಮಣ್ಣಾಗಿದ್ರೆ, ಖುಷ್ಕಿ ಪ್ರದೇಶದಲ್ಲಿ ಭೂಮಿ ಕರ್ಲಾಗಿದ್ರೆ ಅದಕ್ಕೆ ನಾವು ಏನ್ ಮಾಡಬೇಕು, ಅಲ್ಲಿ ಮಳೆ ಬಂದಾಗಷ್ಟೇ ನೀರು ದೊರೆಯುವಂತ ಅವಕಾಶ ಇರುತ್ತೆ. ಹಂಗಾಗಿ ಅಲ್ಲಿ ಗುಣಿಗಳು ಮಾಡಬೇಕು, ಅಂದ್ರೆ ಬಿತ್ತನೆ ಮಾಡೋಕ್ ಮುಂಚೆ ಅಥವಾ ಮಳೆ ಬರೋಕ್ ಮುಂಚೆನೆ ಗುಣಿಗಳು ಮಾಡಿ ಗುಣಿಗಳಲ್ಲಿ ಜಿಪ್ಸಮ್ನ ಹಾಕಬೇಕು. ಮಳೆ ಬಂದಾಗ ಆ ಜಿಪ್ಸಮ್ ನೀರಲ್ಲಿ ಕರಗೋದ್ರಿಂದ ಅದರಲ್ಲಿರುವಂತಹ ಕ್ಯಾಲ್ಸಿಯಮ್ ಮಣ್ಣಲ್ಲಿರುವಂತಹ ಸೋಡಿಯಂನ ತೆಗೆದಾಕಿ ಅದು ಸೋಡಿಯಂ ಸಲ್ಫೇಟ್ ಆಗಿರುತ್ತೆ, ಅದನ್ನ ಮತ್ತೆ ಬಸಿಗಾಲುವೆಗಳ ಮೂಲಕ ನಾವು ಹೊರಗಡೆ ಹಾಕುವಂತೆ ಮಾಡಬಹುದು. ಆಮೇಲೆ ಬೇಕಾದ್ರೆ ನಾವು ಬಿತ್ತನೆ ಮಾಡೋದು ಅಥವಾ ಸಸಿಗಳನ್ನ ನಾಟಿ ಮಾಡುವಂಥದ್ದು ಅದೇ ಗುಣಿಗಳಲ್ಲಿ ನಾಟಿ ಮಾಡುವಂಥದ್ದನ್ನ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ. ಈಗ ನಾವು ಜಿಪ್ಸಮ್ ಎಲ್ಲಿ ಹಾಕ್ತೀವಿ, ಭೂಮಿ ಮೇಲ್ಪದರದಲ್ಲಿ ಜಿಪ್ಸಮ್ ಹಾಕ್ತೀವಿ. ಸುಮಾರು 15-20 ಸೆಂಟಿಮೀಟರ್ ಆಳದಷ್ಟು ಮಣ್ಣಲ್ಲಿ ಜಿಪ್ಸಮ್ ಹಾಕೋದ್ರಿಂದ ಏನಾಗಿರುತ್ತೆ, ಈ ಕರ್ಲು ಅಂಶ ಕಡಿಮೆ ಆಗ್ತಾ ಹೋಗಿರುತ್ತೆ. ಆದ್ರೆ ಒಳಗಡೆ ಪದರಗಳಲ್ಲಿ ಆಳವಾಗಿ ಹೋದಾಗ ಅಲ್ಲಿನ್ನೂ ಸೋಡಿಯಂ ಅಂಶ ಹಂಗೆ ಉಳ್ಕೊಂಡಿರುತ್ತೆ. ಈ ಸೋಡಿಯಂ ಅಂಶ ಏನಾಗುತ್ತೆ, ಬೇಸಿಗೆಯಲ್ಲಿ ನೀರು ಆವಿಯಾಗೋದ್ರಿಂದ ಭೂಮಿ ಒಳಗಡೆ ಇರೋ ನೀರು ಅಂದ್ರೆ ಅಂತರ್ಜಲ ಮೇಲೆ ಬರುತ್ತೆ, ಅದರೊಟ್ಟಿಗೆ ಸೋಡಿಯಂ ಸಹ ಮೇಲೆ ಬಂದು ಮತ್ತೆ ಭೂಮಿ ಮೇಲ್ಪದರದಲ್ಲಿ ಸೋಡಿಯಂ ಶೇಖರಣೆ ಆಗುವಂತದ್ದು ಆಗ್ತಾ ಇರುತ್ತೆ. ಸೊ ಹಂಗಾಗಿ ನಾವು ಇಲ್ಲಿ ಕರ್ಲು ಭೂಮಿಗೆ ಸಹಿಷ್ಣುತೆ ಹೊಂದಿರುವಂತ ಬೆಳೆಗಳು ಅಂತ ಬೆಳೆಗಳನ್ನ ಬೆಳೆಯುವಂಥದ್ದು ಬಹಳ ಉತ್ತಮವಾದ ಫಲಿತಾಂಶ ಕೊಡುತ್ತೆ. ಅಂತ ಬೆಳೆಗಳಲ್ಲಿ ಮುಖ್ಯವಾಗಿ ಭತ್ತ ಬೆಳಿಬಹುದು, ಮತ್ತೆ ಕೆಲವೊಂದು ಹುಲ್ಲುಗಳು ಬರುತ್ತೆ. ಅಂದ್ರೆ ನಾವೇನು ಹಸುಗಳಿಗೆ ಮೇವಾಗಿ ಉಪಯೋಗಿಸ್ತೀವಲ್ಲ, ಈ ಬರ್ಮುಡಾ ಹುಲ್ಲು, ರೋಡ್ಸ್ ಹುಲ್ಲು, ಮತ್ತೆ ಪ್ಯಾರಾ ಹುಲ್ಲು ಇಂಥವನ್ನ ಬೆಳೆಯೋದ್ರಿಂದ ಸಹ ಕರ್ಲಂಶನ ಅಂದ್ರೆ ಕರ್ಲಿಗೆ ಸಹಿಷ್ಣುತೆ ಹೊಂದಿರುವಂತ ಬೆಳೆಗಳಾಗಿರೋದ್ರಿಂದ ಅವಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಆ ಬೆಳೆಗಳು ಈ ಮಣ್ಣಲ್ಲಿ ಚೆನ್ನಾಗಿ ಬೆಳ್ಕೊಳ್ತವೆ. ಮತ್ತೆ ಕರ್ಲು ಮಣ್ಣಲ್ಲಿ ಏನಾಗುತ್ತೆ ಅಂದ್ರೆ ಸಾರಜನಕದ ಅಂಶ ಪೋಲಾಗುವಂಥದ್ದು ಜಾಸ್ತಿ ಇರುತ್ತೆ. ಯಾವ ರೂಪದಲ್ಲಿ ಅಂದ್ರೆ ಅಮೋನಿಯಾ ರೂಪದಲ್ಲಿ ಆವಿಯಾಗಿ ನಷ್ಟ ಆಗುವಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಹಂಗಾಗಿ ಇಲ್ಲಿ ಈ ಕರ್ಲು ಭೂಮಿಗೆ 20-25% ಹೆಚ್ಚಾಗಿ ಸಾರಜನಕ ಬೇಕಾಗುತ್ತೆ. ನಾವು ಕೊಡುವಂತ ಗೊಬ್ಬರದಲ್ಲಿ 20-25% ಅಷ್ಟು ಸಾರಜನಕನ ಹೆಚ್ಚಾಗಿ ಕೊಡೋದ್ರಿಂದ ಸಹ ನಮ್ಮ ಬೆಳೆಗೆ ತೊಂದರೆ ಆಗದಿರೋ ರೀತಿ ನಾವು ನೋಡ್ಕೋಬಹುದು. ಸೊ ಇದಿಷ್ಟು ಕರ್ಲು ಮಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತೆ ಸುಧಾರಣಾ ಕ್ರಮಗಳು. ಈಗ ನಮ್ಮ ರೈತರು ಮೇಡಮ್ ಈಗ ಜಿಪ್ಸಮ್ ಕೊಡಬೇಕು, ಹಸಿರೆಲೆ ಗೊಬ್ಬರ ಕೊಡಬೇಕು, ಕಾಂಪೋಸ್ಟ್ ಗೊಬ್ಬರ ಕೊಡಬೇಕು, ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಅಂತೆಲ್ಲ ಹೇಳಿದ್ರಿ, ಈ ನಿರ್ವಹಣಾ ಕ್ರಮ 1 ವರ್ಷ ಮಾಡಿ ಸುಮ್ಮನೆ ಆಗಂತ ರೈತರು ಕೆಲವರು ಇರ್ತಾರೆ, ಇದು ಸತತವಾಗಿ ಎಷ್ಟು ವರ್ಷ ನಾವು ಈ ತರ ಕ್ರಮಗಳನ್ನ ಅನುಸರಿಸಿ ನಮ್ಮ ಭೂಮಿ ಒಂದು ಕರ್ಲು ಮಣ್ಣು ಸುಧಾರಣೆಗೆ ಬರುತ್ತೆ ಮೇಡಮ್? ಒಂದೇ ವರ್ಷದಲ್ಲಿ ನೀವೆಲ್ಲ ಮಾಡಿದ್ರೆ ಇದೆಲ್ಲ ಸುಧಾರಣೆ ಆಗೋದಿಲ್ಲ, ಹಂತ ಹಂತವಾಗಿ ಇದನ್ನ ಮಾಡ್ಕೊಂಡು ಬರಬೇಕಾಗುತ್ತೆ. ಸುಮಾರು 5-6 ವರ್ಷ ಕಂಟಿನ್ಯೂಸ್ ಆಗಿ ಜಿಪ್ಸಮ್ ಕೊಡಬೇಕು, ಜೊತೆಗೆ ಸಾವಯವದ ಗೊಬ್ಬರಗಳನ್ನ ಸೇರಿಸಬೇಕು, ಅದರೊಟ್ಟಿಗೆ ಹಸಿರೆಲೆ ಗೊಬ್ಬರಗಳನ್ನ ಹಾಕಬೇಕು. ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದಂಗೆ ಆ ಕರ್ಲಾಗೋ ಪ್ರಮಾಣ ಕ್ರಮೇಣ ಕಡಿಮೆ ಆಗಿ ಮಣ್ಣಿನ ರಸಸಾರ ತಟಸ್ಥ ಸ್ಥಿತಿಗೆ ಬಂದು ಮಣ್ಣು ಚೆನ್ನಾಗುತ್ತೆ, ಪೋಷಕಾಂಶಗಳ ಲಭ್ಯತೆ ಹೆಚ್ಚಾಗುವಂತದ್ದು ಇರುತ್ತೆ. 1 ವರ್ಷದಲ್ಲಿ ಮಾಡೋದಕ್ಕಾಗಲ್ಲ, 5-6 ವರ್ಷ ಕಂಟಿನ್ಯೂಸ್ ಆಗಿ ಅವರು ಮಾಡಲೇಬೇಕಾಗುತ್ತೆ ಇವೆಲ್ಲ ಕ್ರಮಗಳನ್ನ. ಈಗ ನಮ್ಮ ರೈತರು ಈ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಅದರಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ನೀವು ತಿಳಿಸಿಕೊಡ್ತೀರಾ ಮೇಡಮ್? ಹಾ, ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ನಾವು ಮುಖ್ಯವಾಗಿ ಮಣ್ಣಲ್ಲಿರುವಂತ ರಸಸಾರ, ಮಣ್ಣಲ್ಲಿರುವಂತ ಲವಣಾಂಶಗಳು, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿದೆ, ಮತ್ತೆ ಪ್ರಧಾನ ಪೋಷಕಾಂಶಗಳಾದಂತ ಸಾರಜನಕ ಅಂದ್ರೆ ಲಭ್ಯವಿರುವಂತ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಅಂಶ ಅವ್ರ ಮಣ್ಣಲ್ಲಿ ಎಷ್ಟಿದೆ, ಅದರೊಟ್ಟಿಗೆ ಅವ್ರಿಗೆ ಆಸಕ್ತಿ ಇದ್ದು ಈ ಲಘು ಪೋಷಕಾಂಶಗಳ ಪ್ರಮಾಣ ತಿಳ್ಕೊಬೇಕು ಅನ್ನೋ ಆಸಕ್ತಿ ಇದ್ರೆ ಅದಕ್ಕೂ ಸಹ ನಮ್ಮಲ್ಲಿ ಪರೀಕ್ಷೆ ಮಾಡಿಕೊಡುವಂತ ವ್ಯವಸ್ಥೆ ಇದೆ. ಇಷ್ಟನ್ನ ನಾವು ಇಲ್ಲಿ ಪರೀಕ್ಷೆ ಮಾಡೋದ್ರ ಮೂಲಕ ನಾವು ಕೊಡ್ತೀವಿ, ವರದಿಯಲ್ಲಿ ಅವ್ರಿಗೆ ಮಾಹಿತಿಯನ್ನ ಕೊಡ್ತೀವಿ. ರೈತರು ಎಷ್ಟು ವರ್ಷಕ್ಕೊಮ್ಮೆ ಈ ಮಣ್ಣಿನ ಪರೀಕ್ಷೆ ಮಾಡಿಸಬೇಕಾಗತ್ತೆ ಮೇಡಮ್? ಮಣ್ಣಿನ ಪರೀಕ್ಷೆ ಸಾಮಾನ್ಯ 3 ವರ್ಷಕ್ಕೊಂದ್ಸಲ ಮಾಡಿಸಿದ್ರೆ ಸಾಕು, ಪ್ರತಿ ವರ್ಷ ಮಾಡಿಸುವಂತ ಅವಶ್ಯಕತೆ ಏನಿರೋದಿಲ್ಲ. 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಉತ್ತಮ, ಯಾಕಂದ್ರೆ 3 ವರ್ಷದಲ್ಲಿ ಸಾಕಷ್ಟು ಈ ವಾತಾವರಣದಿಂದ ಆಗಿರ್ಬೋದು ಅಥವಾ ನಾವು ಹಾಕುವಂತ ಗೊಬ್ಬರಗಳಿಂದ ಆಗಿರ್ಬೋದು, ನಾವು ಬೆಳೆಯುವಂತ ಬೆಳೆಗಳಿಂದನೂ ಆಗಿರ್ಬೋದು, ಸಾಕಷ್ಟು ಪರಿವರ್ತನೆಗಳು ಮಣ್ಣಲ್ಲಿ ಆಗಿರುತ್ತೆ. ಈಗ ಈ ವರ್ಷ ಮಾಡಿಸಿರೋ ಅಂತ ವರದಿ ಇನ್ 3 ವರ್ಷ ಆದ್ಮೇಲೆ ಎರಡು ಒಂದೇ ರೀತಿ ಇರೋದಿಲ್ಲ, ಸಾಕಷ್ಟು ಚೇಂಜ್ ಬದಲಾವಣೆಗಳು ಅದರಲ್ಲಿ ಆಗಿರುತ್ತೆ. ಸೊ ಅದನ್ನ ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಸುಧಾರಣೆ ಮಾಡಬಹುದು ಅಥವಾ ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ಮಾಹಿತಿ ತಿಳ್ಕೊಳ್ಳಿಕ್ಕೆ ಕನಿಷ್ಠ 3 ವರ್ಷಕ್ಕೊಂದ್ಸಲನಾದ್ರೂ ರೈತರು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ನಮ್ಮ ಜಿಲ್ಲೆ ರೈತರಿಗೆ ಮಣ್ಣಿನ ಪರೀಕ್ಷೆ ಮಾಡಿಸಬೇಕಂದ್ರೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಡಬಹುದು ಅಥವಾ ಚಿತ್ರದುರ್ಗದ IIT ಅಲ್ಲಿ ಹೋಗಿ ಮಾಡಿಸಬಹುದಾ ಮೇಡಮ್? ಹೌದೌದು ಸರ್, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡುವಂತ ಸುಸಜ್ಜಿತವಾದಂತ ಪ್ರಯೋಗಾಲಯ ಇದೆ. ನಾವಿಲ್ಲಿ ಎಲ್ಲ ಪ್ರಧಾನ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಮತ್ತೆ ನೀರಿಂದು ಪ್ರತಿಯೊಂದನ್ನು ಪರೀಕ್ಷೆ ಮಾಡಿ ನಾವಿಲ್ಲಿ ವರದಿ ಕೊಡ್ತೀವಿ. ವರದಿ ಅಂದ್ರೆ ಮಣ್ಣು ಆರೋಗ್ಯ ಚೀಟಿಯನ್ನು ಕೊಡ್ತೀವಿ, ಅದರಲ್ಲಿ ಅವ್ರು ಬೆಳೆಯುವಂತ ಬೆಳೆಗೆ ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಶಿಫಾರಸು ಸಹ ನಾವು ಆ ವರದಿನಲ್ಲಿ ಕೊಟ್ಟಿರ್ತೀವಿ, ಅದ್ರ ಪ್ರಕಾರ ಅವರು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಸಮಸ್ಯೆ ಇದ್ದಲ್ಲಿ, ಮಣ್ಣಿಗೆ ಯಾವ್ದಾದ್ರು ರೀತಿ ಸಮಸ್ಯೆ ಇದ್ದಲ್ಲಿ ಆ ಸಮಸ್ಯೆಗೆ ಯಾವ ರೀತಿ ಸುಧಾರಣಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ಸಹ ನಾವು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನ ಕೊಟ್ಟಿರ್ತೀವಿ. ಇದ್ರೆ ಮೇಡಮ್ ಈಗ ನಮ್ಮ ರೈತರು ನೀವು ಹೇಳಿದಂಗೆ ಜಿಪ್ಸಮ್, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಎಲ್ಲ ಕೊಟ್ಟು ಭೂಮಿನ ಸುಧಾರಣೆ ಮಾಡ್ಕೊಂಡ್ರೆ ನಮ್ಮ ರೈತರು ಈ ಕರ್ಲು ಮಣ್ಣಿನಲ್ಲಿ ಯಾವ್ಯಾವ ತರ ಬೆಳೆಗಳನ್ನ ಬೆಳಿಬಹುದು ಅಂತೀರಾ? ಕರ್ಲು ಮಣ್ಣಿನಲ್ಲಿ ಖುಷ್ಕಿ ತೋಟಗಾರಿಕಾ ಬೆಳೆಗಳನ್ನ ಬೆಳಿಬಹುದು, ಮುಖ್ಯವಾಗಿ ಹುಣಸೆ ಬೆಳಿಬಹುದು, ಬಾರೆ ಬೆಳಿಬಹುದು, ಅಂಜೂರ, ಖರ್ಜೂರ ಈ ರೀತಿ ಬೆಳೆಗಳನ್ನೆಲ್ಲ ಬೆಳ್ಕೋಬಹುದು. ಅದು ಬಿಟ್ಟರೆ ಕೃಷಿ ಬೆಳೆಗಳಿಗೆ ಅಂದ್ರೆ ಭತ್ತ ಬೆಳಿಬಹುದು, ಮೆಕ್ಕೆಜೋಳ, ಕುಸುಮೆ, ಈ ಹತ್ತಿ. ಆ ಹತ್ತಿ ಅಂದ್ರೆ ಸವಳು ಮಣ್ಣಿಗೆ ಸೂಕ್ತ, ಸವಳು ಮತ್ತು ಕರ್ಲು ಮಣ್ಣಲ್ಲಿ ಕಡಲೆ ಬೆಳಿಬಹುದು, ಕುಸುಬೆ, ಕಬ್ಬು, ಸೂರ್ಯಕಾಂತಿ ಇವೆಲ್ಲ ಬೆಳೆಗಳನ್ನ ಬೆಳ್ಕೋಬಹುದು. ಮೇಡಮ್ ಈ ಕರ್ಲು ಮಣ್ಣಿನ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಮಾಡೋದ್ರಿಂದ ಸಂಪರ್ಕ ಮಾಡಬಹುದು, ಇಲ್ಲಾಂದ್ರೆ ನಂದು ಮೊಬೈಲ್ ಸಂಖ್ಯೆ 9110820749 ಈ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರನೂ ಅವರು ಕಾಂಟ್ಯಾಕ್ಟ್ ಮಾಡಬಹುದು. ರೈತ ಬಂದವರೇ, ಇದು ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಗೀತಾ ಕುಮಾರಿ ಮೇಡಮ್ ಅವರ ಮೊಬೈಲ್ ಸಂಖ್ಯೆ 9110820749. ಬಹಳ ಸಂತೋಷ ಮೇಡಮ್. ಇದುವರೆಗೂ ಈ ಕರಳು ಮಣ್ಣಿನ ನಿರ್ವಹಣೆ ಬಗ್ಗೆ ನಮ್ಮ ರೈತ ಬಂಧುಗಳಿಗೆ ಸಾಕಷ್ಟು ಮಾಹಿತಿ ಅಂತ ತಿಳಿಸ್ಕೊಟ್ರಿ, ಈ ಎಲ್ಲ ಅನುಕೂಲಗಳು ಪಡ್ಕೊಂಡ್ಲಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಮೇಡಮ್. ಧನ್ಯವಾದಗಳು ಸರ್. ಇದುವರೆಗೂ ಕರಳು ಮಣ್ಣಿನ ನಿರ್ವಹಣೆ ಕುರಿತು ಹಿರಿಯೂರು ತಾಲೂಕು ಬೊಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರಾದ ಶ್ರೀಮತಿ ಗೀತಾ ಕುಮಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಇನ್ನು ಮುಂದೆ ಕೇಳಿ ಮುಂಗಾರು ಸಿದ್ದತೆ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾಕ್ಟರ್ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ. ನಮಸ್ಕಾರ ಸರ್. ಸರ್, ಈಗ ಇನ್ನೇನು ನಮ್ಮ ಮುಂಗಾರು ಪ್ರಾರಂಭವಾಗುವಂತ ಸಂದರ್ಭ, ಈಗ ನಮ್ಮ ರೈತರು ಬಹಳ ಬ್ಯುಸಿ ಆಗಿರ್ತಾರಂತ ಹೇಳ್ಬೋದು. ಯಾಕಂದ್ರೆ ಈಗ ಭೂಮಿ ತಯಾರು ಮಾಡ್ಕೋಬೇಕು, ಬೀಜಗಳನ್ನ ತರಬೇಕಾಗುತ್ತೆ, ಗೊಬ್ಬರ ತರಬೇಕಾಗುತ್ತೆ, ಆಮೇಲೆ ಏನು ಬೆಳೆ ಬೆಳಿಬೇಕು ಅನ್ನೋದೆಲ್ಲ ಯೋಚನೆಯಲ್ಲಿ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಈ ಮುಂಗಾರು ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು, ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು, ಅದರ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಡಿ. ಈಗ ಮೊದಲನೇದಾಗ ನಾವು ಹೇಳೋದಾದ್ರೆ ಮಾಗಿ ಹುಳಿಮೆಯನ್ನು ಹೇಗೆ ಮಾಡಬೇಕು ನಮ್ಮ ರೈತರು? ಸರ್, ಈಗ ಏನ್ ನೀವು ಹೇಳಿದ್ರಲ್ಲ, ಇನ್ನು ಮುಂಗಾರು ಶುರುವಾಗುವ ಅಂತ ನಮಗೆ ಬರ್ತಾ ಇದೆ. ಮುಂಗಾರಿನಲ್ಲಿ ಏನು ಬೇಸಿಗೆ ಬೆಳೆ ಎಲ್ಲ ಕಟಾವಾದಷ್ಟು ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದು ಬಹಳ ಸೂಕ್ತ. ರೈತ ಬಾಂಧವರು ಕೇಳ್ಕೊಳ್ಳೋದಂದ್ರೆ ಫಸ್ಟ್ ನೀವು ಭೂಮಿ ಸಿದ್ಧತೆ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಏನು ನಿಮಗೆ ಉಳಿದಂತ ಬೆಳೆ ಉಳಿಕೆಗಳೇನಿದಾವೋ ಅವಕ್ಕೆ ಬೆಂಕಿ ಹಚ್ಚಬೇಡಿ. ಬೆಂಕಿ ಹಚ್ಚೋ ಬದಲು ಅವನ್ನ ನಿಮ್ಮ ತಿಪ್ಪೆಗಳಿಗೆ ಹಾಕೊಂಡಾಗ ಅದು ಒಳ್ಳೆ ಉತ್ತಮವಾದ ಗೊಬ್ಬರ ಆಗುತ್ತೆ. ಒಂದೇದು. ಎರಡನೇದು, ಮಾಗಿ ಉಳುಮೆ ಅಂದ ತಕ್ಷಣ ನಾವು ಮಣ್ಣಿನ ಆಧಾರದ ಮೇಲೆ ಮಾಗಿ ಉಳುಮೆಗೆ ಹೋಗಬೇಕಾಗುತ್ತೆ. ಈಗ ಯಾಕೆ ಮಾಗಿ ಉಳುಮೆ ಮಾಡಬೇಕು ಅಂತಂದ್ರೆ, ನಮಗೆಲ್ಲ ಗೊತ್ತಿದೆ ಈಗ ಪ್ರತಿ ವರ್ಷನೂ ನಾವು ಏಕಬೆಳೆ ಪದ್ಧತಿಗೆ ಹೋಗ್ತಾ ಇದ್ದೀವಿ. ಈಗ ಉದಾಹರಣೆಗೆ ನಾವು ಮೆಕ್ಕೆಜೋಳ ಬಹಳ ಉತ್ತಮವಾದ ಮತ್ತೆ ಬಹಳ ಪ್ರಖ್ಯಾತವಾದ ಬೆಳೆ ಆಗ್ತಾ ಇದೆ. ಎಲ್ಲಾ ಕಡೆ ನಾವು ಮೆಕ್ಕೆಜೋಳ ಬಿಟ್ಟರೆ ಬೇರೆ ಬೆಳೆಗಳು ಆಗ್ತಾ ಇಲ್ಲ. ಏಕಬೆಳೆ ಪದ್ಧತಿಗೆ ಹೋದಾಗ ಏನಾಗುತ್ತೆ, ಮಣ್ಣಿನಲ್ಲಿ ರೋಗಾಣುಗಳು ಮತ್ತು ಕೀಟಾಣುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮಾಗಿ ಉಳುಮೆ ಅನಿವಾರ್ಯ ಆಗಿದೆ. ಮಾಗಿ ಉಳುಮೆ ಮಾಡೋದ್ರಿಂದ ಕಳೆದ ವರ್ಷ ಇಟ್ಟಂತ ಏನು ಮೊಟ್ಟೆಗಳು ಅಥವಾ ಕೋಶಗಳು ಭೂಮಿಯಲ್ಲಿದ್ದರೆ ಅವೆಲ್ಲ ನಾವು ತೆಗೆದು ಬಿಡ್ಬೋದು. ಎರಡನೇದು, ಮಾಗಿ ಉಳುಮೆ ಮಾಡೋದ್ರಿಂದ ಮಳೆ ಬಂದಾಗ ಮಣ್ಣಿನ ಏನಾಗುತ್ತೆ, ನೀರು ಅಂದರೆ ತೇವಾಂಶ ಇಟ್ಕೊಳ್ಳುವಂಥ ಶಕ್ತಿ ಮಣ್ಣಿಗೆ ಒದಗಿಸುತ್ತೆ. ಹಾಗಾಗಿ ಮಾಗಿ ಉಳುಮೆ ಮಾಡೋದು ಭಾಳ ಸೂಕ್ತ. ಕಪ್ಪು ನೆಲ ಇದ್ದರೆ ನೀವು 2-3 ವರ್ಷಕ್ಕೆ ಒಂದೊಂದ್ಸರಿ ಏನಂತೀವಿ ನಾವು ಡೀಪ್ ಲೋಯಿಂಗ್ ಅಂತೀವಿ, ಅದನ್ನು ಮಾಡ್ಕೋಬೋದು. ಕೆಂಪು ಮಣ್ಣಿದ್ರೆ ಪ್ರತಿ ವರ್ಷನೂ ನೀವು ಮಾಗಿ ಉಳುಮೆ ಮಾಡ್ಕೊಳ್ಳೋದ್ರಿಂದ ಮಣ್ಣಿನ ಫಲವತ್ತತೆ ಜೊತೆಗೆ ಏನಂತೀವಿ ನಾವು ಮಣ್ಣಲ್ಲಿರೋ ಅಕಸ್ಮಾತ್ ಏನಾಗುತ್ತೆ, ಏನು ಬೆಳೆ ಉಳಿಕೆಗಳೇನಿರುತ್ತೆ ಅವು ಮಣ್ಣಿಗೆ ಸೇರಿಕೊಂಡು ಇನ್ನು ಮಣ್ಣಿನ ಫಲವತ್ತತೆನ ಹೆಚ್ಚಕ್ಕೆ ಸಹಾಯಕಾರಿಯಾಗುತ್ತೆ. ಮತ್ತು ನೀವು ಯಾವಾಗಲೂ ಮಾಗಿ ಉಳುಮೆ ಮಾಡ್ಬೇಕಾದ್ರೆ ರೈತರ ಒಂದು ಗಮನ ಹರಿಸ್ಬೇಕು, ನೀವು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡಿರಿ. ಯಾಕೆ ಅಂತಂದರೆ ನೀವು ಇಳಿಜಾರಿಗೆ ಕೆಳಗೆ ಉಳುಮೆ ಮಾಡಿದ್ರೆ ಬಿದ್ದಂಥ ಮಳೆ ನೀರು ಪೋಲಾಗ್ತಾ ಹೋಗುತ್ತೆ. ಇಳಿಜಾರಿಗೆ ಅಡ್ಡಲಾಗಿ ನೀವು ಉಳುಮೆ ಮಾಡಿದಾಗ ಮಣ್ಣಿನ ಸಂರಕ್ಷಣೆ ಜೊತೆಗೆ ನೀರಿನ ಸಂರಕ್ಷಣೆ ಆಗುತ್ತೆ, ಮಣ್ಣಲ್ಲಿ ನೀರು ಹಿಡ್ಕೊಳ್ಳೋಂಥ ಶಕ್ತಿ ಜಾಸ್ತಿ ಆಗುತ್ತೆ. ಮತ್ತು ನೀವು ಮುಂಗಾರಿಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕಾದ್ರೆ ಇವೆಲ್ಲ ಗಮನಗಳನ್ನ ನೀವು ಗಮನ ಹರಿಸ್ಬೇಕಾಗುತ್ತೆ. ನಾನು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಬೆಳೆ ಉಳಿಕೆಗಳಿಗೆ ಬೆಂಕಿಯನ್ನು ಹಚ್ಚಬೇಡಿ. ಭೂಮಿ ಸಿದ್ಧತೆ ಒಂದು ರೀತಿ ಆಯಿತು. ಇನ್ನು ನಮ್ಮ ರೈತರು ಒಂದು ಬೆಳೆಗಳ ಆಯ್ಕೆ, ಯಾವ ರೀತಿ ಯಾವ ಬೆಳೆ ಬೆಳಿಬೇಕು ಅಂದರೆ ಬೀಜಗಳ ಆಯ್ಕೆ ಮಾಡ್ಕೋಬೇಕು. ಆಮೇಲೆ ಅವನ್ನ ಯಾವ ಬೆಳೆ ಬೆಳಿತೀವೋ ಆ ಬೀಜಗಳ ಒಂದು ಬೀಜೋಪಚಾರ ಮಾಡೋದಾಗಿರ್ಬೋದು, ಇದನ್ನ ಯಾವ ರೀತಿ ಮಾಡಬೇಕಾಗುತ್ತೆ? ಸರ್, ಏನಾಗಿದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ದಾವಣಗೆರೆ ಜಿಲ್ಲೆ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆ ಆಗಿರ್ಬೋದು, ಇಲ್ಲಿ ನಮಗೆ ಏಕಬೆಳೆ ಪದ್ಧತಿಗೆ ನಾವು ಭಾಳ ಹೋಗ್ತಾ ಇದ್ದೀವಿ. ಅದರಲ್ಲೂ ಭಾಳ ಮುಖ್ಯವಾಗಿ ಮೆಕ್ಕೆಜೋಳ. ರೈತ ಬಾಂಧವರು ಮೆಕ್ಕೆಜೋಳನ ಈಗಂತೂ ನಾವು ಮೆಕ್ಕೆಜೋಳ ಬೆಳೆಯೋದು ಬೇಡ ಅನ್ನೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಈ ದರ ದಿನ ದಿನಕ್ಕೂ ದರ ಏರ್ತಾ ಇದೆ, 2000 ಇನ್ನೂರು 300 ತನಕ ಹೋಗಿದೆ. ಹಾಗಾಗಿ ಮತ್ತೆ ಆಮೇಲೆ ಅಡಿಕೆ ಬೆಳೆ ವಿಸ್ತರಣೆ ಜಾಸ್ತಿ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ

ನಿಮ್ಗೆ ಇಳುವರಿ ಬರಲ್ಲ, ಇದರೊಳಗೆ ಕುಂಠಿತ ಆಗುತ್ತೆ. ಹಾಗಾಗಿ ಸಂದಿಗ್ಧ ಪರಿಸ್ಥಿತಿ ಅಂತೀವಿ ಬೆಳೆಗಳಲ್ಲಿ, ಆ ಟೈಮಲ್ಲಿ ನೀರು ಕೊಡಲೇಬೇಕು ನಾವು. ಈ ಕಾಳು ಕಟ್ಟುವಂತ ಆಗಿರ್ಬೋದು, ಈ ಮೊಳಕೆ ಹೊಡೆಯುವಂತ, ಆ ಟೈಮಲ್ಲಿ ನೀರು ಬೇಕೇ ಬೇಕು. ನಾವು ಅದಕ್ಕೆ ಯಾವ ಪ್ರದೇಶಕ್ಕೆ ಯಾವ ಬೆಳೆ ಸೂಕ್ತನ ಅಂತವನ್ನು ಆಯ್ಕೆ ಮಾಡ್ಕೋಬೇಕು. ಈ ಉದಾಹರಣೆಗೆ ಶೇಂಗಾ, ಈಗ ನೀವು ಚಿತ್ರದುರ್ಗ ಸುತ್ತಮುತ್ತ ಬಂದರೆ ಶೇಂಗಾ ಬೆಳೆ ಭಾಳ ಸೂಕ್ತ, ಬರ ಪ್ರದೇಶಕ್ಕೂ ಸೂಕ್ತವಾದ ತಳಿ. ಅದೇ ಶೇಂಗಾ ಬೆಳೆ ನಾವು ಈ ಕಡೆ ಹೊನ್ನಾಳಿ ತಾಲೂಕಲ್ಲಿ ಹೋದರೆ ಅವರಿಗೆ ಇವ್ರಿಗೂ ಎರಡು ಕಂಪೇರ್ ಮಾಡಿದ್ರೆ ಇಳುವರಿ ಅಜಗಜಾಂತರ ಇದೆ. ಯಾಕಂದ್ರೆ ಅಶ್ಯೂರ್ಡ್ ರೈನ್ಫಾಲ್ ಹೊನ್ನಾಳಿ ಏರಿಯಾದ, ಇಲ್ಲಿ ನಮಗೆ ಮಳೆ ಅಶ್ಯೂರೆನ್ಸ್ ಕೊಡೋಕ್ಕಾಗಲ್ಲ. ಅದಕ್ಕೆ ಇಂಥ ಸಂದರ್ಭದಲ್ಲಿ ನೀವು ಏಕ ಬೆಳೆ ಮಾಡೋ ಬದಲು ಇದ್ರ ಜೊತೆಗೆ ತೊಗರಿನೂ ಮಾಡ್ಕೊಳ್ಳೋದು ಒಳ್ಳೇದು. ಶೇಂಗಾದ ಇತ್ತೀಚಿನ ದಿನಗಳಲ್ಲಿ GBBD4 ಅಂತ ಬಂದಿದೆ ತಳಿ, G252 ಅಂತಿದೆ, ಈಗ ಪ್ರಚಲಿತ TMV2 ತಳಿ ಭಾಳಷ್ಟು ಜನ ಬೆಳೆಸ್ತೀವಿ, ಆಮೇಲೆ KCG6 ಅಂತಿದೆ. ಇವು ಒಣ ಪ್ರದೇಶಕ್ಕೆ ಸೂಕ್ತವಾದ ತಳಿಗಳು. ಮತ್ತು ಶೇಂಗಾ ಬೆಳೆಗಳನ್ನ ರೈತರು ಇತ್ತೀಚೆಗೆ ಯಾಕೆ ಬೆಳೀತಿದ್ದಾರೆ ಅಂತಂದರೆ, ಇದು ಅಷ್ಟೇ, ಎರಡು ಪರ್ಪಸ್ಸು, ಒಂದು ಕಾಳು ಮತ್ತು ಎಣ್ಣೆಗಾಗಿ, ಇನ್ನೊಂದು ಮೇವಿಗಾಗಿ. ಕೆಲವು ತಳಿಗಳೆಲ್ಲ ಕಟಾವು ಮಾಡೋ ಟೈಮಲ್ಲೂ ಸಹ ಹಸಿರಿರ್ತವೆ. ಈ GPBD4 G252 ಇವೆಲ್ಲ ನೀವು ಕಟಾವು ಮಾಡ್ತೀರಿ ಇವತ್ತು ಅಂದರೆ ಇವತ್ತು ಹಸಿರಿರುತ್ತೆ. ಹಾಗಾಗಿ ಇವು ಮೇವಿಗೆ ಭಾಳ ಸೂಕ್ತ. ಅದಕ್ಕೆ ರೈತ ಬಾಂಧವರು ಮಳೆ ಆಧಾರಿತವಾಗಿ ಈ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಉದಾಹರಣೆಗೆ ಬಿತ್ತನೆ ಮಾಡಿದ್ವಿ, ಬಿತ್ತನೆ ಮಾಡಿ ನಮಗೆ 15 ಆದಮೇಲೆ ಮಳೆ ಬರೋದಿಲ್ಲ ಅಂತಂದರೆ ಅಲ್ಲೂ ಸಹ ಕೆಲವು ಕ್ರಮಗಳನ್ನ ತಗೋಬೇಕು. ಏನು ಕ್ರಮಗಳು ಅಂತಂದರೆ, ಈಗ ನಮಗೆ ಮಳೆ ಹೋಗ್ಬಿಡ್ತು, ಮಳೆ ಹೋದಾಗ ಪುನರ್ ಎಡೆಕುಂಟೆ ಹೊಡೆಯೋದನ್ನ ನಿಲ್ಲಿಸಬೇಕು. ಯಾಕಂದರೆ ಎಡೆಕುಂಟೆ ಹೊಡೆದಷ್ಟು ಆವಿ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದು. ಎರಡನೇದು, ನಮಗೆ ಮಳೆ ಬರುವ ಸೂಚನೆ ಇಲ್ಲ ಅಂತಂದರೆ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳ ಬಳಕೆ ಮಾಡಬೇಕು. ನೋಡಿ ಸರ್, ಮುಂದಿನ ದಿನಗಳಲ್ಲಿ ಈ ಮೂಟೆ ಓರೋ ಗೊಬ್ಬರಗಳು ಹೋಗಿ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳ ಬಳಕೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ, ಅನಿವಾರ್ಯನೂ ಆಗಿದೆ. ಹಾಗಾಗಿ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳ ಬಳಕೆ, ಅದರಲ್ಲಿ 13, 2045, 19, 19, ಈ ನೀರಲ್ಲಿ ಕರಗುವಂಥ ರಸಗೊಬ್ಬರಗಳನ್ನ ಬಳಕೆ ಮಾಡೋದು, 5 ಗ್ರಾಮ್ ಪ್ರತಿ ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ನಾವು ಭೂಮಿಗೆ ತೇವಾಂಶ ಇದ್ದಾಗ ಗೊಬ್ಬರ ಹಾಕೋಕ್ಕಾಗಲ್ಲ, ತೇವಾಂಶ ಕೊರತೆ ಇದ್ರೆ ಗೊಬ್ಬರ ಕೊಡಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ನೀವು ಮೇಲ್ಗೊಬ್ಬರವಾಗಿ ಈ ಥರ ಒದಗಿಸೋದನ್ನ ನಾವು ರೈತರು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ನಾವು ಅದನ್ನು ಡ್ರೈ ಸ್ಪೆಲ್ಸ್ ಅಂತೀವಿ ಸರ್, ಒಣ ಹವೆ ಅಂತೇನು ಕರಿತೀವಿ, ಡ್ರೈ ಸ್ಪೆಲ್ಸು. ಒಂದು ಬೆಳೆಗೆ ಸುಮಾರು ಒಂದು 15-20-30 ಡ್ರೈ ಸ್ಪೆಲ್ ಬಂದರೆ ಇಳುವರಿ ಕುಂಠಿತ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ನಾವು ಪೂರ್ತಿ ಇಳುವರಿ ಕಳ್ಕೊಳ್ಳೋ ಬದಲು 50% ಇಳುವರಿ ತಗೋಬೇಕಪ್ಪ ಅಂದರೆ ಏನು ಕಾಂಟಿಜೆಂಟಿ ಪ್ಲಾನಿಂಗ್ ಅಂತೀವಿ, ಈ ಕಾಂಟಿಜೆಂಟಿ ಪ್ಲಾನಿಂಗ್ ನಾವು ಮಾಡ್ಕೊಳ್ಳೋದು ಅವಶ್ಯಕತೆ ಮತ್ತು ಅನಿವಾರ್ಯ ಆಗಿದೆ ಸರ್. ಈಗ ನಮ್ಮ ಚಿತ್ರದುರ್ಗ ಅಥವಾ ದಾವಣಗೆರೆ ಭಾಗಕ್ಕೆ ತಗೊಂಡ್ರೆ ಅದೇ ತಾವು ಹೇಳ್ದಂಗೆ ಕೆಲವು ಭಾಗದಲ್ಲಿ ಶೇಂಗಾ ಜಾಸ್ತಿ ಬೆಳೀತಾರೆ, ಇನ್ನು ನಾವು ಹೊಸದುರ್ಗ ಈ ಕಡೆ ಹೋದರೆ ರಾಗಿ ಜಾಸ್ತಿ ಬೆಳೀತಾರೆ, ಅಂದರೆ ಮಳೆ ಆಶ್ರಿತವಾಗಿ. ಅದು ಕೆಲವು ಭಾಗಗಳಲ್ಲಿ ಈ ಚಿತ್ರದುರ್ಗ ಸುತ್ತಮುತ್ತ ಈರುಳ್ಳಿನ ಬೆಳೀತಾರೆ. ಈ ಒಂದು ಸಂದರ್ಭದಲ್ಲಿ ಆ ಭೂಮಿ ಹೇಗಿದೆ ಅದನ್ನ ನೋಡಿಕೊಂಡು ಅವರು ಬೆಳೆ ಆಯ್ಕೆ ಮಾಡಬಹುದ ಹೇಗೆ? ಹೌದು ಸರ್, ನೀವು ಏನಂದ್ರೆ ಈಗ ಪ್ರದೇಶಕ್ಕನುಗುಣವಾಗಿ ಬೆಳೆಗಳು ಆಯ್ಕೆ ಮಾಡ್ಕೋಬೇಕು. ನೀವು ಹೇಳ್ದಂಗೆ ಹೊಸದುರ್ಗ ಪ್ರದೇಶಕ್ಕೆ ಹೋದ್ರೆ ನಾವು ಏನು ನಾವು ಮೈನರ್ ಮಿಲೆಟ್ಸ್ ಅಂತೀವಲ್ಲ, ಅಂದರೆ ಸಿರಿಧಾನ್ಯಗಳು, ಇವತ್ತು ಸಿರಿಧಾನ್ಯ ಮೊದಲು ಕಿರಿಧಾನ್ಯ ಅಂತಿದ್ವಿ, ಇವತ್ತು ಸಿರಿಧಾನ್ಯಗಳಾಗಿದೆ, ನವಣೆ, ಸಜ್ಜೆ, ಸಾಮೆ, ಆರಕ ಬರಗು, ಇವನ್ನೆಲ್ಲ ನಮ್ಮ ಹೊಸದುರ್ಗ ತಾಲೂಕು ಸುತ್ತಮುತ್ತ ಜನ ಬೆಳೀತಾ ಇದ್ದಾರೆ. ಏನಾಗುತ್ತೆ ಅಂದರೆ ಪಾಪ ಅವರು ಬೆಳೆದಾಗ ಅವರಿಗೆ ಸರಿಯಾದ ಒಂದು ಬೆಲೆ ಸಿಗದೇ ಇದ್ದಾಗ ಅವ್ರು ಬೇಸತ್ತು ಬೇರೆ ಬೆಳೆಗಳಿಗೆ ಹೋಗ್ಬಿಡ್ತಾರೆ. ಬಟ್ ಈ ಬೆಳೆಗಳು ಭಾಳ ಸೂಕ್ತ ಅವರಿಗೆ, ಅದಕ್ಕೆ ಅವರು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದು ಭಾಳ ಸೂಕ್ತ, ಒಂದು. ಎರಡನೇದು, ನೀವು ಹೇಳಿದಂಗೆ ಮಣ್ಣಿನ ಗುಣದರ ಬಂದ ಮೇಲೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಮರಳು ಮಿಶ್ರಿತ ಮಣ್ಣಿದ್ರೆ ಶೇಂಗಾಕ್ಕೆ ಹೋಗ್ತಾರೆ, ಕಪ್ಪು ಮಣ್ಣಿದ್ರೆ ಈರುಳ್ಳಿಗೆ ಹೋಗ್ಬೋದು. ಈ ಏನು ನಾವು ಬೆಳೆಗಳ ಆಯ್ಕೆ ಮಾಡ್ಕೊತೀವೋ, ಬೆಳೆಗಳ ಆಯ್ಕೆ ಮತ್ತು ಮಳೆನೂ ಅಷ್ಟೆ. ಮತ್ತು ನಮ್ಮ ಹತ್ರ ಪ್ರೊಟೆಕ್ಟಿವ್ ಇರಿಗೇಷನ್ ಬೋರ್ವೆಲ್ ಇದ್ದರೆ ಅಂಥ ಸಂದರ್ಭದಲ್ಲಿ ನೀವು ಈರುಳ್ಳಿ ಅಥವಾ ತರಕಾರಿ ಬೆಳೆಗಳು ಅಥವಾ ಏನೋ ಆರ್ಥಿಕವಾಗಿ ಬರುವಂಥ ದುಡ್ಡು ಬರುವಂಥ ಬೆಳೆಗಳಿಗೆ ನಾವು ಹೋಗ್ಬೋದು. ಪ್ಯೂರಾಗಿ ಮಳೆ ಆಶ್ರಿತ ಬೆಳೆನೇ ಇದ್ದರೆ ನಾವು ಬೆಳೆಗಳನ್ನ ಈ ಥರ ಕಡಿಮೆ ಮಳೆ ಕೇಳುವಂಥ ಅಥವಾ ನೀರು ಕೇಳುವಂಥ ಬೆಳೆಗಳಿಗೆ ಹೋಗೋದು ಭಾಳ ಅನುಕೂಲ. ಅದರಲ್ಲೂ ರಾಗಿ, ನಮ್ಮ ಶೇಂಗಾ, ಊಟದ ಜೋಳ, ಈ ಸಜ್ಜೆ, ಇವನ್ನೆಲ್ಲ ಈ ಬೆಳೆಗಳು ಮುಂದಿನ ದಿನಗಳಲ್ಲಿ ನನಗನ್ಸಿದ ಮಟ್ಟಿಗೆ ಇವು ಮಾರ್ಕೆಟ್ನ ಅತಿ ಎತ್ತರ ಬೆಳೆಗಳಾಗಿ ಬೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂದರೆ ಈಗೆಲ್ಲರೂ ನಮಗೆ ರಾಗಿ ಬೇಕು ಅಂತೀವಿ ಅಥವಾ ಜೋಳ ಬೇಕು ಅಂತೀವಿ, ಮೈನರ್ ಮಿಲೆಟ್ಸ್ ಬೇಕು ಅಂತೀವಿ, ಬೆಳೆಯಂಥವ್ರು ಕಡಿಮೆ ಆಗ್ತಾ ಇದ್ದಾರೆ. ಈಗ ನಾವು ಸುಮ್ಮನೆ ನೀವು ವಿಸ್ತರಣೆ ಎಲ್ಲ ಲೆಕ್ಕ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಅಡಿಕೆ ವಿಸ್ತರಣೆ ದಿನದಿನಕ್ಕೂ ಹೋಗ್ತಾ ಇದೆ, ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಬೆಳೆಗಳು ಬೆಳೆಯೋಕ್ಕೆ ಜಾಗ ಇರುತ್ತೋ ಇಲ್ಲ ಅಂತ ಗೊತ್ತಿಲ್ಲ. ಹಾಗಾಗಿ ಮುಂದೆ ರೈತರು ಬೆಳೆಯುವಂಥ ಬೆಳೆ ಅಂದರೆ ಕೃಷಿ ಬೆಳೆಗಳು ಅಥವಾ ರಾಗಿ, ಜೋಳ, ಸಜ್ಜೆ, ಸಾಮೆ, ಇವೆಲ್ಲ ಬೆಳೆಗಳು ಅಡಿಕೆ ಇರುವಂತ ರೇಟ್ಗೆ ಹೋಗ್ಬೋದೇನೋ ಅನ್ನೋದು ನಮಗೆ ಈ ವಿಸ್ತರಣೆ ನೋಡ್ತಾ ಇದ್ರೆ ಹಂಗೆ ಅನಿಸ್ತಾ ಇದೆ ಸರ್. ಸರ್, ಕೊನೆಯದಾಗಿ ಈಗ ಮುಂಗಾರು ತಯಾರಿಯಲ್ಲಿ ಇರುವಂತ ನಮ್ಮ ರೈತರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ? ಮುಂಗಾರು ಬರುವ ನಿರೀಕ್ಷೆ ನಮ್ಗೆಲ್ಲರಿಗೂ ಒಳ್ಳೆ ನಿರೀಕ್ಷೆನೇ ಇದೆ. ಈ ವರ್ಷ ಅತ್ಯುತ್ತಮವಾದ ಮುಂಗಾರು ಆಗ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಂತ ರೈತರು ಏನಪ್ಪಾ ಅಂದ್ರೆ ಈ ಮಾಗಿ ಉಳುಮೆ ಮಾಡ್ಕೊಳ್ಳಿ, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡ್ರಿ, ಹಸಿರೆಳೆ ಗೊಬ್ಬರಗಳನ್ನ ಮಣ್ಣಿಗೆ ಆದಷ್ಟು ಸೇರ್ಸಕ್ಕೆ ಪ್ರಯತ್ನ ಮಾಡ್ರಿ, ಈ ಸಾವಯವ ಗೊಬ್ಬರಗಳಿಗೆ ಹೆಚ್ಚು ಒತ್ತು ಕೊಡಿ, ಆಮೇಲೆ ಬೀಜೋಪಚಾರಕ್ಕೆ ಗಮನ ಕೊಡಿ. ಅದರಲ್ಲೂ ಜೈವಿಕ ಗೊಬ್ಬರದ ಬೀಜೋಪಚಾರ ಮಾಡೋದ್ರಿಂದ ರಾಸಾಯನಿಕ ಗೊಬ್ಬರದ ಅವಲಂಬನೆ ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಕಳೆ ನಿರ್ವಹಣೆನ ನೀವು ಬರೀ ಕಳೆನಾಶಕ ಬಳಕೆ ಮಾಡೋ ಬದಲು ಈ ಅಂತರ ಕಳೆ ನಿರ್ವಹಣೆಗಳನ್ನ ಎಡೆಕುಂಟೆ ಹೊಡೆಯುವ ಮುಖಾಂತರ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಮತ್ತೆ ಈ ಮಳೆ ಆಧಾರಿತ ಕೃಷಿ ಆಗಿರೋದ್ರಿಂದ ನಾವು ಅಂತರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡಬೇಕಾಗಿ ರೈತರಲ್ಲಿ ನನ್ನ ಮನವಿ ಮಾಡ್ಕೊತಾ ಇದ್ದೀನಿ ಸರ್. ಅಂದ್ರೆ ನಮ್ಮ ತಯಾರಿ ಹೇಗಿರುತ್ತೆ, ನಮ್ಮ ಮುಂದೆ ನಮ್ಮ ಬೆಳೆ ಆ ರೀತಿ ಚೆನ್ನಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು. ಸಾಕಷ್ಟು ಮಾಹಿತಿಯನ್ನ ತಾವು ತಿಳಿಸಿಕೊಟ್ರು ಸರ್ ನಮ್ಮ ರೈತ ಬಾಂಧವರಿಗೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮುಂಗಾರು ಸಿದ್ಧತೆ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ವಿಷಯ ತಜ್ಞರಾದ ಡಾ ಬಿಒ ಮಲ್ಲಿಕಾರ್ಜುನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಬಿ ಸಿದ್ದಣ್ಣ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಒಂದು ಜನ